ಒಂದೇ ಅಬ್ಬಿನಿಂದ ಹೋಗಿ ಚಕ್ರ ಕೋಟೆಯನ್ನು ನಾಶ ಮಾಡಿದನು. ಅದನ್ನು ಸಹಿಸಲಾರದೆ ನನಗೆ ಗೋಚರವಾಗದಂತೆ ಆ ಕರ್ಣನಿಂದ ನನ್ನ ಕರಗಳನ್ನು ಕತ್ತರಿಸಿಬಿಟ್ಟರು. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ಆ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು. ಅಯ್ಯೋ ಹರ ಹರ, ಅಯ್ಯೋ ಕಂದ, ಅಭಿಮನ್ಯು ಮರಣವಾದಿಯ ಮಗನೇ, ಸುಂದರ ಿ ಮಾಡಿ ಓದಿಯ, ನನಗಾರು ದಿಕ್ಕು, ಇನ್ನು ನನಗಾರು ದಿಕ್ಕು, ಬದುಕು ಇನ್ನು ಜೀವಂತ ಬದುಕು ಎಲೈ ಛೈದ್ರತ. ನಾಳಿನ ಸೂರ್ಯದೊಳಗೆ ನಿನ್ನನ್ನು ಸಂವರಿಸದಿದ್ದರೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣವನ್ನು ನೀಗುವೆನು. ಇದೇ ಎನ್ನಯ ಕಡೆಯ ಶಪಥವು. ಅರ್ಜುನ, ಇದು ಪ್ರವಾದವಾಯಿತು. ಜಯದ್ರಥನು ಹರನಿಂದ ವರವನ್ನು ಪಡೆದವನು. ಆತನ ಶಿರವನ್ನು ಹರಿದು ಯಾವನು ಧರೆಗೆ ಕೆಡುವನು, ಆತನ ತಲೆಯು ಸಹಸ್ರ ಹೋಳಾಗಬೇಕೆಂದು ವರವು ಇರುವುದು. ದೇವ, ಹಾಗಾದರೆ ಇದಕ್ಕೇನು ಉಪಾಯ ಮಾಡಬೇಕು? ದೇವ, ಆತನ ತಂದೆಯು ಸಮುದ್ರನಾಥನಲ್ಲಿ ಹೋಮವನ್ನು ನಡೆಸಿ ದೇವತೆಗಳಿಗೆ ಅರ್ಘ್ಯವನ್ನು ಕೊಡುತ್ತಿರುವನು. ಜಯದ್ರಥನ ಶಿರವು ಆತನ ಕರದಲ್ಲಿ ಬೀಳುವಂತೆ ಬಿಲ್ಲನ್ನು ಹೊಡೆಯಬೇಕು. ಅಂದರೆ ಆ ಶಿರಸ್ಸು ಆತನ ತಂದೆಯ ಕೈಯಲ್ಲಿ ಬೀಳುವುದು. ಕೂಡಲೇ ತಂದೆಯ ತಲೆಯು ಸಹಸ್ರ ಹೋಳಾಗುವುದು. ದೇವ, ನನ್ನ ಪ್ರತಿಜ್ಞೆಯನ್ನು ಪೂರ ಮಾಡುವ ಭಾರವು ನಿನ್ನದು. ನಾನಿನ್ನು ಹೋಗಿ ಬರುತ್ತೇನೆ. ಉಭಯದರು ಆತನನ್ನು ಹುಡುಕಲಿಕ್ಕೆ ಹೋದರು. ನಾನು ಈ ಜಯದ್ರಥನು ತನ್ನಿಂದ ತಾನೇ ಬರುವ ಹಾಗೆ ಒಂದು ಉಪಾಯವನ್ನು ಮಾಡುವೆನು. ಎಲೈ ಸುದರ್ಶನವೇ, ಹೋಗು. ಸೂರ್ಯನಿಗೆ ಮರೆಯಾಗು, ಬೇಗ ಹೋಗು. ದೇವ, ನಾನಷ್ಟು ಪರಿಶೋಧನೆ ಮಾಡಿದರೂ ಸಿಗದೆ ಹೋದನು. ಮುಂದೇನು ಮಾಡಬೇಕು ಯಾ ದೇವ? ಮೊದಲು ಚಿತೆಯನ್ನು ಸಿದ್ಧಗೊಳಿಸಿ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸು. ತೀವ್ರವಾಗಿ ಪ್ರದಕ್ಷಿಣೆಯನ್ನು ಹಾಕಿ ಅಗ್ನಿಯಲ್ಲಿ ಧುಮುಕಿ ಬಿಡುವಂಥವನಾಗು. ಓ ರಕ್ತ ರಕ್ಷಕನೇ, ಸೂರ್ಯ ನಾರಾಯಣ ಪ್ರತಿನಿತ್ಯಕ್ಕಿಂತಲೂ ಇಷ್ಟು ತೀವ್ರವಾಗಿ ಏಕೆ ಪಶ್ಚಿಮ ಶಿವಾಸನವನ್ನು ಏರಿದನು ತಿಳಿಯಲಲ್ಲದು. ಎಲ್ಲೋ ವಾಯಿಸುತ್ತಾನೆ. ಸೂರ್ಯನು ಪ್ರತಿನಿತ್ಯ ದಾರಿಯನ್ನು ನಡೆದು ನಡೆದು ಪ್ರಯಾಸಗೊಂಡಿದ್ದರಿಂದ ಅವನು ಬೇಗನೆ ಮುಳುಗಿದನು. ಧರ್ಮಭೂಪಾಲನೆ, ಸ್ವಲ್ಪ ವಿಶ್ರಮಿಸು. ದೇವ, ಬಂಧು ಬಾಂಧವರನ್ನು ಅಗಲಿದ ಮೇಲೆ ನಾನೆಂತೂ ಬಾಳಲಿ? ಹೇ ಅರ್ಜುನ, ದೇವ ಕೂಡುದು ಜನನಿಂದ ಸ್ಪದಕ್ಕೆ ಕಾರಣನಾಗಕೂಡುದು. ದೇವ, ತಮ್ಮ ಆಜ್ಞೆಯ ಅನುಸಾರವಾಗಿ ನಾನು ವರ್ತಿಸುತ್ತೇನೆ. ನನ್ನ ಪ್ರತಿಜ್ಞೆ ಪೂರ್ಣ ಮಾಡುವ ಭಾರವು ನಿನ್ನದು. ಅಯ್ಯೋ, ಏನು ಮಾಡಲಿ? ಈ ಗದೆಯಿಂದ ಈ ಮದಾಂಧರನ್ನು ಹೊಡೆದು ಚೆಲ್ಲಿ ಬಿಡಲ. ಭೀಮಸೇನ ತಡೆ. ಅರ್ಜುನ, ಬಿಲ್ಲನ್ನು ಹಿಡಿದು ಪ್ರದಕ್ಷಿಣೆಯನ್ನು ಮಾಡಿ ಅಗ್ನಿಯಲ್ಲಿ ಧುಮುಕಿ ಬಿಡುವಂಥವನಾಗು. ಹಾಗೆ ಮಾಡುತ್ತೇನೆ ದೇವ. ಜೈ ಕೃಷ್ಣ ಮುರಾರಿ. ಹಲೋ ಅರ್ಜುನ, ಇನ್ನು ಸೂರ್ಯನು ಅಸ್ತಮಯವಾಗಿಲ್ಲ. ಆತನು ಮುಳುಗಬೇಕಾದ್ರೆ ಇನ್ನೂ 3 ಗಳಿಗೆ ಇರುವುದು. ನಾನು ಸೂರ್ಯನಿಗೆ ಮರಿಯಾಗಿ ನನ್ನ ಚಕ್ರವನ್ನು ಇಟ್ಟ ನಾನೇ ನನ್ನ ಮಾತನ್ನು ನಂಬು. ಬೇಗನೆ ಚಕ್ರವನ್ನು ಅಸ್ತ್ರವನ್ನು ಹೂಡಿ ಹೊಡೆಯುವಂಥವನಾಗು. ದೇವ ಹಾಗೆ ಮಾಡುತ್ತೇನೆ. ಜೈ ಕೃಷ್ಣ ಮುರಾರಿ. ಘಾತವಾಯಿತು, ಘಾತವಾಯಿತು. ಸತ್ಯನೋ ಸತ್ಯನು? ಆ ಆತ್ಮೀಯ ಕೇಳುಗರೆ, ಇದುವರೆಗೆ ಕೆಸರುಮಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಸೈಂಧವದ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ತಂಡದವರು. ದೇಶ ಯುವಾನೆ ಠಾನಾ ಹೈ ಭಾರತ ಕೋ ಆಯುಷ್ಮಾನ್ ಬನಾನಾ ಹೈ. ಆಜ್ ಹಿ ಪಾತ್ರ ಲಾಭಾರ್ಥಿಯೋ ಕಾ ಆಯುಷ್ಮಾನ್ ಕಾರ್ಡ್ ಬನ್ವಾ ಕರ್ ಉನ್ಹೇ ದೇ ನಯ ಸಾಲ ಕಾ ಉಪಹಾರ. 60 ಕರೋಡ್ ಸೇ ಜ್ಯಾದಾ ಲಾಭಾರ್ಥಿಯೋ ಕೋ ಮಿಲಾ 5 ಲಾಖ್ ರೂಪೇ ಕೇ ಮುಫ್ತ ಉಪಚಾರ ಕಾ ಅಧಿಕಾರ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ ಪಾತ್ರ ಲಾಭಾರ್ಥಿ ಅಪ್ನಾ ಆಯುಷ್ಮಾನ್ ಕಾರ್ಡ್ ಬನ್ವಾಯ. ಅಧಿಕ ಜಾನ್ಕಾರಿ ಕೇ ಲಿಯೇ 1-4-5-5-5 ಪರ್ ಕಾಲ್ ಕರೇ. ಆತ್ಮೀಯರೇ, ಏನು ಮುಂದೆ ಕೇಳಿ ಹಂತಿ ಪದಗಳನ್ನು ಕೋಲಾರದ ಪರಪ್ಪ ಸಂಗಪ್ಪ ಗಣಿ ಹಾಗೂ ತಂಡದವರಿಂದ. ಕಾಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯೋ, ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ. ಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗೆ ಟ್ವಂಗೆಲ್ಲ ಎಳಿಗಾಯೋ, ಟ್ವಂಗಿ ಟ್ವಂಗೆಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಯೋಗದಾನ ಬಿಳಿಗಾಯೋ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿ ಸೋತ ಪಗಡ್ಯಾಗೋ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ, ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿ ಸೋತ ಪಗಡ್ಯಾಗೋ. ಹಳ್ಳದ ದಂಡಿಲೆ ಹಾಲ ನವಣಿಯ ಭಿತ್ತಿ ಹಾಲ ತುಂಬು ತಲೆ ಗಿಳಿಮೈದ, ಹಾಲ ತುಂಬು ತಲೆ ಗಿಳಿಮೇದ ಕಾಮಣ್ಣನ ಮಾನ ತುಂಬು ತಲೆ ಶಿವ ವೈದ. ಹಳ್ಳದ ದಂಡಿಲೆ ಹಾಲ ನವಣಿಯ ಭಿತ್ತಿ ಹಾಲ ತುಂಬುತ್ತಲೆ ಗಿಳಿಮೇದೋ, ಹಾಲ ತುಂಬುತ್ತಲೆ ಗಿಳಿಮೇದ ಕಾಮನನ ಮಾನ ತುಂಬುತ್ತಲೆ ಶಿವ ವೈದೋ. ಹಾಡ ಬಲ್ಲವರಂತ ನಾಡಿಂದ ಕರ ಸೇವಾ ಹಾಡೋ ನನ ಗೆಳೆಯ ದಣಿ ಹಾಡೋ ನನ ಗೆಳೆಯ ದಣಿ ತಗದ ಹಾಡಿದರ ಜೋಡ ಕಿನ್ನೋರೆ ನೋಡದಂಗೋ. ಹಾಡ ಬಲ್ಲವನಂತ ನಾಳಿಂದ ಕರ ಸೇವ ಹಾಡೋ ನನ ಗೆಳೆಯ ದಣಿ ತಗದ ಹಾಡೋ ನನ ಗೆಳೆಯ ದಣಿ ತಗದ ಹಾಡಿದರ ಜೋಡ ಕಿನ್ನೋರೆ ನೋಡದಂಗೋ. ಹಾಡ ಹಾಡಂದರ ನಾರಾಯಣ ಹಾಡಲೋ ಹಾಡ ನಮ್ಮಲ್ಲೆ ಹಾಗೆ ಹಾಕು, ಹಾಡ ನಮ್ಮಲ್ಲೆ ಹಾಗೆ ಹಾಕಿ ನನ ಗೆಳೆಯ ಹಳಿಮಾಪ ತಂದ ಅಳಕೋರು. ಹಾಡ ಹಾಡ ನಮ್ಮಲ್ಲೇ ಹಾಗೆ ಹಾಕಿ ನನ ಗೆಳೆಯ